15 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ 3.1 ಮತ್ತು 4.5 ಕಿಲೋಮೀಟರ್ ಎತ್ತರದಲ್ಲಿ ಶಿಯರ್ ಜೋನ್ ಇದೆ. ಇನ್ನೊಂದು ಸರ್ಕ್ಯುಲೇಷನ್ ಒರಿಸಾದಲ್ಲಿ 5.8 ಕಿಲೋಮೀಟರ್ ಎತ್ತರದವರೆಗಿದೆ. ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ 7 ದಿನಗಳವರೆಗೆ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಸುಮಾರು 11 ರಿಂದ 20 ತನಕ ಈ ಮಳೆ ಮುಂದುವರಿಯುವ ಸಾಧ್ಯತೆ ಐತಿ. ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಇದು ಸಾಧ್ಯತೆ ಕಂಡು ಬರಬಹುದು. ಎಲ್ಲಾ ಜಿಲ್ಲೆಗಳಲ್ಲಿ ಕಂಡು ಬರ್ತೈತಿ. ಮತ್ತು ಅದೂ ಅಲ್ಲದೆ ಕೆಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ, ಕೆಲವೊಂದು ಕಡೆ ಅತಿ ಭಾರಿ ಮಳೆ, ಕೆಲವೊಂದು ಜಿಲ್ಲೆಗಳ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಐತಿ. ನಾಳೆಯಿಂದ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಐತಿ. ಯಾವ ಜಿಲ್ಲೆ ಅಂದ್ರೆ ಕಾರವಾರ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಅತ್ಯಂತ ಭಾರಿ ಅಂದರೆ 20 ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆಯನ್ನು ನಾವು ನಿರೀಕ್ಷಿಸಬಹುದು ಕೆಲವೊಂದು ಸ್ಥಳಗಳಲ್ಲಿ ನಾಳೆ. ಇವತ್ತು ಈ ಮಲೆನಾಡು ಜಿಲ್ಲೆಗಳಲ್ಲಿ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಇವತ್ತು ಭಾರಿಯಿಂದ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಇವತ್ತು ನಾವು ಆರೆಂಜ್ ಅಲರ್ಟನ್ನು ಕೊಟ್ಟಿವಿ. ನಾಳೆ ಕೆಲವೊಂದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೊಟ್ಟಿವಿ. ಈ ರೀತಿ ಒಂದು 5 ದಿವಸದ ತನೂ ಈ ಮಲೆನಾಡಿನ ಜಿಲ್ಲೆಗಳಿಗೂ ಮತ್ತು ಕರಾವಳಿ ಜಿಲ್ಲೆಗಳಿಗೂ ಮತ್ತು ಬೆಳಗಾವಿ, ಧಾರವಾಡ, ಹಾವೇರಿ, ಗದಗು, ಬಾಗಲಕೋಟೆ, ಕೊಪ್ಪಳ ಮತ್ತು ಹಾಸನ, ಚಾಮರಾಜನಗರ ಜಿಲ್ಲೆಗಳಿಗೆ ಮುಂದಿನ 7 ದಿನಗಳವರೆಗೆ ಯೆಲ್ಲೋ ಅಲರ್ಟನ್ನು ನಾವು ಕೊಟ್ಟಿದ್ದೀವಿ. ರೈತರು ಇದರ ಬಗ್ಗೆ ಗಮನಿಸಬೇಕು ಈ ಭಾರಿ ಮಳೆ ಆಗುವುದನ್ನು. ಅಂದರೆ ಇವರು ಹೊಲ ಮನೆ ಅಥವಾ ಬಿತ್ತನೆ ಮಾಡಿಕೊಂಡ್ರೆ ಅಲ್ಲಿ ಜಾಗ್ರತೆ ವಹಿಸಬೇಕಾಗುತ್ತೆ. ಈ ವಾರದಲ್ಲಿ ಬಿತ್ತನೆ ಮಾಡಲಿಕ್ಕೆ ಆಗಲ್ಲ, ಕೃಷಿ ಚಟುವಟಿಕೆಗಳನ್ನು ಅಷ್ಟು ಮಾಡಲಿಕ್ಕಾಗಲ್ಲ ಈ ಮಳೆ ಜಾಸ್ತಿ ಇರೋದ್ರಿಂದ. ಎಲ್ಲೆಲ್ಲಿ ಅವರವರು ಕೃಷಿ ಭೂಮಿಯಲ್ಲಿ ಅತಿ ನೀರು ಹೆಚ್ಚಿ ನಿಂತರ ಅದನ್ನು ಹರಿದು ಬಿಡೋದು ಒಳ್ಳೆಯದು. ಬೆಳೆಗಳು ಅಲ್ಲಿ ಭಾಳ ನೀರು ನಿಂತಂದ್ರೆ ಕೊಳಿಬೋದು. ಮತ್ತು ಅವರು ಹೊಂಡಗಳಲ್ಲಿ ನೀರು ಹಾಯಿಸಿ ಅದನ್ನು ನೀರನ್ನು ಸಂಗ್ರಹಿಸುವ ಕೆಲಸವನ್ನು ಅವ್ರು ಮಾಡ್ಕೋಬೇಕು. ಅಂದರೆ ಈಗ ಯಥೇಚ್ಛ ಮಳೆ ಬಂದ ಸಂದರ್ಭದಲ್ಲಿ ರೈತರು ಅಥವಾ ಸಾರ್ವಜನಿಕರು ಅಲ್ಲಿರುವ ಜಮೀನಲ್ಲಿ ತೆಗಿಬೇಕು ಅಥವಾ ಗುಂಡಿಗಳನ್ನು ಮಾಡಿ ನೀರನ್ನು ಶೇಖರಣೆ ಮಾಡಿಟ್ಕೊಳ್ಳಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಮುಂದೆ ಯಾಕಂದ್ರೆ 20ನೇ ತಾರೀಕಿನಿಂದ ಮಳೆ ಪ್ರಮಾಣ ಕರ್ನಾಟಕ ರಾಜ್ಯದಿಂದ ಕಡಿಮೆ ಆಗುತ್ತೆ. 20ರಿಂದ July 2-3 ಮಳೆ ಸಾಮಾನ್ಯ ಮಟ್ಟಕ್ಕಿಂತ ಕಡಿಮೆ ಆಗುತ್ತೆ. ಇದೇ ವಾರದಲ್ಲಿ ಜಾಸ್ತಿ ಮಳೆ ಬರೋದು, ನೀರು ಹಿಡಿದಿಟ್ಕೊಳ್ಳೋದು ಇದನ್ನು ಸದುಪಯೋಗ ಮಾಡಿಕೊಳ್ಳೋದು ಭಾಳ ಒಳ್ಳೇದು. ಈಗ ಕೊನೆಗೆ ಮಳೆನೇ ಬರಲ್ಲ ಅಂತೇಳಿ, ಮಳೆನೇ ಇಲ್ಲ, ನೀರೇ ಇಲ್ಲ ಅಂತ ಕೊರಗು ತಪ್ಸ್ಕೊಳಕ್ ಇದೊಂದು ಒಳ್ಳೆ ಅವಕಾಶ. ಒಳ್ಳೆ ಅವಕಾಶ, ಯಾಕಂದ್ರೆ ಮೇ ಕೊನೆ ವಾರದಲ್ಲಿ ಸಾಕಷ್ಟು ಮಳೆ ಆಯ್ತು. ಮುಂದೆ ಜೂನ್ ಮೊದಲನೇ ವಾರದಲ್ಲಿ ಏನು ಮಳೆನೇ ಇಲ್ಲ ನಮಗೆ. ಎಷ್ಟೋ ಜನ ಮಳೆ ಯಾವಾಗ ಆಗುತ್ತಾ ಆಗುತ್ತಾ ಅಂತ ಕೇಳ್ತಿರ್ತಾರ. ಹೌದು, ಆ ಸಂದರ್ಭದಲ್ಲಿ ನಾವು ಈ ಮಳೆ ಬರೋದನ್ನು ನಾವು ಏನು ಒಂದು ಮುನ್ಸೂಚನೆ ಕೊಡ್ತೀವಲ್ಲ ಅದನ್ನು ಉಪಯೋಗ ಮಾಡ್ಕೋಬೇಕು ನಮ್ಮ ರೈತ ಬಾಂಧವರು. ರೈತರ ಸಾರ್ವಜನಿಕರು ಕೂಡ, ಯಾಕಂದ್ರೆ ನಮ್ಮ ದೇಶ ಮೂಲ ಪ್ರತಿಯೊಂದಕ್ಕೂ ಬೇಕಲ್ಲ. ಜೀವಿಗಳಿಗಷ್ಟೇ ಅಲ್ಲ, ಏನು ಸಸ್ಯ ಸಂಕುಲಕ್ಕೂ ಕೂಡ ಇದು ಬೇಕು. ಕರೆಕ್ಟ್, ಜಲ ಅನ್ನೋದು ಎಲ್ಲಾ ಜೀವಿಗಳಿಗೆ ಬೇಕು. ಇದು ಜೀವದ ಮೂಲಾಧಾರ. ನೀರಿಲ್ಲದ ನಾವು ಜೀವಿಸಕ್ಕಾಗಲ್ಲ, ಸಸ್ಯ ಮತ್ತು ಪ್ರಾಣಿಗಳು ಮತ್ತು ವಾತಾವರಣ ಕೂಡ. ಅದು ತರನೇ ಬೇರೆ ಇರ್ತದೆ, ತರನೇ ಬೇರೆ ಇರ್ತದೆ. ಹೌದು, ಬೇಸಿಗೆ ಅಂದ್ರೆ ಅದು ಬಿಸಿಯಾದ ವಾತಾವರಣ, ಇದು ಹಾಗಲ್ಲ, ತೇವಾಂಶ ಇರ್ತದೆ. ತೇವಾಂಶ ಕಾಪಾಡಿಕೊಳ್ಳೋಕ್ಕೂ ನೀವು ಮತ್ತೆ ಮುಂದಾಲೋಚನೆ ಮಾಡಿ ಹಿಡಿದಿಟ್ಕೋಬೇಕು. ಕಾರಣ ಹಿಂದಿನ ಕಾಲದಲ್ಲಿ ಎಲ್ಲ ಹೊಲಗಳಲ್ಲಿ ತೆಗ್ಗು ತೋಡಿ ಅದನ್ನು ನೀರು ಸಂಗ್ರಹಿಸಿಕೊಳ್ಳುವಂದು ಇತ್ತು. ಮತ್ತು ಕೆರೆ ಬಾವಿಗಳು ಭಾಳ ಜಾಸ್ತಿ ಇದ್ದವು ಹಿಂದಿನ ಕಾಲದಲ್ಲಿ, ಅಲ್ಲಿ ನೀರು ಸಂಗ್ರಹ ಆಗ್ತಿತ್ತು. ಇತ್ತಿತ್ತಲಾಗಿ ಕೆರೆ ಬಾವಿಗಳು ಭಾಳ ಕಡಿಮೆ ಆಗಿಬಿಟ್ಟವು, ಬರೇ ಬೋರ್ವೆಲ್ಸ್ ಬಂದವು. ಬೋರ್ವೆಲ್ಲಿಂದ ಬರೀ ನಾವು ನೀರು ಹೊರಗೆ ತೆಗಿಬೋದು ಹೊರತು ನೀರು ಒಳಗೆ ಹೋಗೋಕ್ಕೆ ಅವಕಾಶ ಇರಲ್ಲ. ಅಲ್ಲಿ ಬಾವಿಗಳು ಇದ್ರ ಅಥವಾ ಕೆರೆಗಳಿದ್ರೆ ನೀರು ಅಲ್ಲಿ ಹೋಗಿ ಸಂಗ್ರಹ ಆಗಲಿಕ್ಕೆ ಅವಕಾಶ ಸಿಗ್ತದೆ. ಹೆಚ್ಚೆಚ್ಚು ಕೆರೆಗಳನ್ನು ಹೂಳು ತೆಗೆದು ಅಭಿವೃದ್ಧಿ ಈಗಾದರೂ ಮಾಡ್ಬೋದು. ಅಂದ್ರೆ ಇದು ನಮ್ಮ ಕೈಲಿ ಆಗಲ್ಲ ಅಂತ ನಾವು ಕೈ ಕಟ್ಟಿ ಕೂತ್ಕೊಂಡ್ರೆ ಮತ್ತೆ ನಮಗೆ ಮುಂದೆ. ಹೌದು, ಅವರವರು ಸಣ್ಣ ಸಣ್ಣ ರೈತರು, ಸ್ವಲ್ಪ ತೆಗ್ಗು ತೆಗೆದು ಅದನ್ನ ನೀರು ಸಂಗ್ರಹಿಸುವ ಒಂದು ಕೆಲಸ ಮುಂದುವರಿಸಬಹುದು. ಈ ಒಂದು ಎಕರೆ, ಅರ್ಧ ಎಕರೆ ಜಾಗದಲ್ಲೂ ಕೂಡ ಪಾಂಡನ್ ಮಾಡ್ಕೋಬಹುದು. ಮಾಡ್ಕೋಬಹುದು, ಸಣ್ಣ ಸಣ್ಣ ತೆಗ್ಗು ತೋಡ್ಕೊಂಡು ಇದನ್ನ ಮಾಡ್ಕೋಬಹುದು. ಈಗ ಎರಡು ಗುಂಟೆ ಅಷ್ಟು ಇದ ಆಳದಲ್ಲಿ, ಇದು ಅಷ್ಟೇ ಅಗಲ ಜಾಗದಲ್ಲಿ ಅಟ್ಲೀಸ್ಟ್ 5-5 ಫೂಟ್ ಉದ್ದ ಅಗಲ ಮಾಡಿದ್ರು ಎಷ್ಟು ಇದಾಗುತ್ತೆ. 10 ಫೂಟ್ ಉದ್ದ ಮಾಡಿದ್ರೆ ಇನ್ನು ಬಹಳ ಒಳ್ಳೇದಾಯ್ತು, ಅದು ಜಾಸ್ತಿ ನೀರು ಶೇಖರಣೆ ಆಗುತ್ತೆ. ಹೌದು. ಎಂತ ಒಂದು ಅವಕಾಶ ಇದೆಯಲ್ಲ ಈಗ, ತೆಗಿಲಿಕ್ಕೂ ಕೂಡ ಇವತ್ತು ಸುಧಾರಿತ ತಂತ್ರಜ್ಞಾನ ಬಂದಿದೆ. ಹೌದು, ಏನು ಅದು ಕೂಡ ದೊಡ್ಡದಲ್ಲ. ಹೌದು, ದೊಡ್ಡದೇನಲ್ಲ, ಒಂದೇ ದಿವಸದಾಗ ಒಂದೇ. ಹೌದು,

ಬಿಸಿಲಲ್ಲಿ ಹಾಕೊಂಡೆ ಭಯರುವ, ಇಂಥ ಸುಗ್ಗಿ ಕಾಲದಲ್ಲಿ ಕಾಲ ಗೆಜ್ಜೆ ಕುಣಿಯಿತೋ.